ಆಚರಿಸೋಣ ರಾಜೋತ್ಸವ, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜೋತ್ಸವ, ಕನ್ನಡವ ರಥದೊಳಗೆ ಕುಳ್ಳಿರಿಸಿ ಮೆರೆಸೋಣ ನಡೆಸುವ ಕನ್ನಡದ ರಥೋತ್ಸವ, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ. ಮಧುರ ರಸಪಾಕ ನಮ್ಮ ಕನ್ನಡ ನಾಡು ಭೂಲೋಕನಾಕ, ನಮ್ಮ ನುಡಿ ಜೇನು ನುಡಿ ಮೃದು ಮಧುರ ರಸಪಾಕ ನಮ್ಮ ಕನ್ನಡ ನಾಡು ಭೂಲೋಕನಾಕ, ಸಾಹಿತ್ಯ ಸಂಗೀತ ಶಿಲ್ಪಗಳ ಕರುನಾಡು ಕಾವ್ಯಗಳ ರಸಪೂರ ಹರಿತ ಬೆರಗಿನ ಬೀಳು, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ. ಧರೆಯು ಕಂಪಿಸುವಂತೆ ವಿಜಯನಗರದ ವೀರ ವಾಹಿನಿಯು ಮೇರ ನಡೆ ನಡೆದಿರುವ ನಾಡು, ಧರೆಯು ಕಂಪಿಸುವಂತೆ ವಿಜಯನಗರದ ವೀರ ವಾಹಿನಿಯು ವೀರ ನಡೆ ನಡೆದಿರುವ ನಾಡು, ಸರ್ವ ಮತ ಧರ್ಮಗಳ ಸ್ವಾಗತಿಸಿ ನೆಲೆಯಿತ್ತು ರಕ್ಷಿಸಿದ ಕನ್ನಡದ ಸಹೃದಯರ ವೀರು, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ. ಸಿರಿ ಗಿರಿಯ ಹೊರೆ ಹರಿದ ಪರಿ ಕಾಡುಗಳ ಮೇಡುಗಳ ಚೆಲುವ ಚಿತ್ತಾರ, ತುಂಗಗಿರಿ ಹಸಿರ ಸಿರಿ ಗಿರಿಯ ತೊರೆ ಹರಿದ ಪರಿ ಕಾಡುಗಳ ಮೇಡುಗಳ ಚೆಲುವ ಚಿತ್ತಾರ, ಕಾವೇರಿ ತುಂಗೆಯರ ದಕ್ಷಿಣದ ಗಂಗೆಯರ ಮೃದುಳ ಮಂಜುಳ ನಿನದ ಸೌಂದರ್ಯ ಸಾರ, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ, ಕನ್ನಡ ಭರತದೊಳಗೆ ಕುಳ್ಳಿರಿಸಿ ಮೆರೆಸೋಣ ನಡೆಸುವ ಕನ್ನಡದ ರಥೋತ್ಸವ, ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ ರಾಜ್ಯೋತ್ಸವ ರಾಜ್ಯೋತ್ಸವ. ವೃಂದಗಾನದಲ್ಲಿ ರಾಜ್ಯೋತ್ಸವ ಕುರಿತ ಕನ್ನಡ ನಾಡು ನುಡಿ ಗೀತೆಯನ್ನ ಕೇಳಿದ್ರೆ, ಈ ಎರಡು ಹಾಡುಗಳೊಂದಿಗೆ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ, ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು. ಸಮಯ 7:30. ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗಕ್ಕೆ ಆತ್ಮೀಯವಾದ ಸ್ವಾಗತ. ಈ ದಿನದ ಕೃಷಿರಂಗದಲ್ಲಿ ತರಕಾರಿ ಬೆಳೆಗಳ ಕೊಯ್ಲೋತ್ತರ ನಿರ್ವಹಣೆ ಕುರಿತು ಡಾ ಎಚ್ ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನವನ್ನ ಆಲಿಸೋಣ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? एमआरपी. एमआरपी छोड़िए, लाइए 10 रुपए दीजिए. ऐसे कैसे छोड़ दूं? इसकी एमआरपी तो 9 रुपए है. एमआरपी का अर्थ होता है अधिकतम खुदरा मूल्य सभी करों सहित, समझे? पैकेज्ड प्रोडक्ट्स पर एमआरपी जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಈಗ ಕೇಳಿ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೃಷ್ಣ ಅವರೇ. ನಮಸ್ತೆ. ನಮ್ಮಲ್ಲಿ ರೈತ ಬಾಂಧವರು ಈ ತರಕಾರಿ ಉತ್ಪಾದನೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ. ಹೌದು. ಈ ತರಕಾರಿಗಳು ಬೇಗ ಕೆಡುವಂಥ ತೋಟಗಾರಿಕಾ ಉತ್ಪನ್ನಗಳು. ಹೌದು. ನಾವು ಇವುಗಳನ್ನು ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಹೌದು ಸಾಕಷ್ಟು ನಷ್ಟವನ್ನು ನಮ್ಮ ರೈತ ಬಾಂಧವರು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ತಾವಿವತ್ತು ಈ ತರಕಾರಿ ಬೆಳೆಗಳಲ್ಲಿ ಕೊಯ್ಲನ್ನು ಹೇಗೆ ಮಾಡಬೇಕಾಗತ್ತೆ, ಕೊಯ್ಲೋತ್ತರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ನಾವು ಕೊಯ್ಲೋತ್ತರ ನಿರ್ವಹಣೆಯನ್ನು ಯಾತಕ್ಕಾಗಿ ಮಾಡಬೇಕು ಅಂತೀರಿ? ಓಕೆ, ನಾವು ಉತ್ತಮವಾದಂತ ಒಂದು ಪ್ರಶ್ನೆಯನ್ನ ಕೇಳಿದಿರಾ. ಮೊದಲನೇದಾಗಿ ತರಕಾರಿ ಬೆಳೆಗಳಲ್ಲಿ ಎಲ್ಲಾ ತರಕಾರಿಗಳಲ್ಲಿ ಹೆಚ್ಚಿನ ತೇವಾಂಶ ಇರುತ್ತದೆ. ನೀವು ಯಾವ್ದೇ ಟೊಮೆಟೊ ತಕಳಿ, ಕುಕುಂಬರ್ ತಕಳಿ, ಯಾವುದೇ ಒಂದು ಬೆಳೆ ತಕೊಂಡ್ರು ಜಾಸ್ತಿ ಶೇಕಡ 95% ಎಲೆ ತರಕಾರಿಗಳಲ್ಲಿ 95% ನೀರಿರ್ತದೆ. ಅದ್ರ ಜೊತೆಗೆ ಕಟಾವಿನ ನಂತರ ಅದು ಉಸಿರಾಟ ಕ್ರಿಯೆಯನ್ನು ನಿರಂತರವಾಗಿ ನಡೀತಾ ಇರ್ತದೆ. ಕಟಾವಿನ ಆದ್ಮೇಲೆ ಮತ್ತೆ ನೀರನ್ನ ಅದು ಲಾಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ನಷ್ಟ ಮಾಡ್ಕೊಳ್ತಾ ಇರ್ತದೆ. ಅದ್ರ ಜೊತೆಗೆ ಕಟಾವಿನ ನಂತರ ನಮ್ಮಲ್ಲಿ ಸೂಕ್ಷ್ಮಾಣು ಜೀವಿಗಳು ಏನಿರ್ತೀವಿ, ದುಂಡಾಣುಗಳು ಇರ್ಬೋದು, ಶಿಲೀಂಧ್ರ ನಾಶಗಳು ಇರ್ಬೋದು, ಅವು ಅದ್ರ ಮೇಲೆ ಪರಿಣಾಮಗಳು ಬೀರ್ತದೆ. ಹಾಗಾಗಿ ಬೇಗ ಕೊಳೆಯೋದಕ್ಕೆ ಒಂದು ಸ್ಟಾರ್ಟ್ ಆಗುತ್ತೆ. ಇದು ಎರಡು ಮುಖ್ಯ ಕಾರಣ, ಒಂದು ಸಸ್ಯಜೀವ ಕ್ರಿಯೆಗಳು ಮತ್ತು ದುಂಡಾಣು ಸೂಕ್ಷ್ಮಾಣು ಜೀವಿಗಳಿಂದ. ಮತ್ತೆ ಅದ್ರ ಜೊತೆಗೆ ಕಟಾವಿನ ವೇಳೆಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕಟಾವು ಮಾಡದೇ ಇರುವಂತದ್ದು ಅದಕ್ಕೂ ಒಂದು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಇದನ್ನ ನಾವು ತರಕಾರಿಗಳನ್ನು ನಿರ್ದಿಷ್ಟ ಸಮಯಕ್ಕೆ ಮತ್ತೆ ನಿರ್ದಿಷ್ಟ ಸ್ಥಳಕ್ಕೆ ತಲುಪಿಸಬೇಕಾಗ್ತದೆ. ನೋಡಿ, ಯಾವುದೇ ಒಂದು ತರಕಾರಿಗಳನ್ನ ನಾವೆಲ್ಲೋ ಒಂದ್ ಕಡೆ ಕಟಾವು ಮಾಡ್ತೀವಿ, ಅದು ಎಲ್ಲೋ ಒಂದ್ ಕಡೆ ಉಪಯೋಗಕ್ಕೆ ಬರ್ತದೆ. ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸೂಕ್ಷ್ಮವಾದಂತ ಒಂದು ಕೊಯ್ಲು ತಂತ್ರ ನಿರ್ವಹಣೆ ನಾವು ಮಾಡಲೇಬೇಕಾಗ್ತದೆ. ಅಲ್ಲಿ ಬೇರೆ ಬೇರೆ ನಾನಾ ವಿಷಯಗಳು ಇರ್ತವೆ. ಒಂದು ಪ್ಯಾಕಿಂಗ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಬೇರೆ ಅಂಶಗಳು ಯಾವ್ಯಾವುದರ ಆಗಿರ್ಬೋದು. ಈ ಒಂದು ಎಲ್ಲಾ ಕಾರಣದಿಂದ ನಾವು ಮಾರುಕಟ್ಟೆಗೆ ಅನುಗುಣವಾಗಿ ತರಕಾರಿ ಬೆಳೆಗಳನ್ನ ನಾವು ನಿರ್ವಹಿಸಬೇಕಾಗ್ತದೆ. ಅದರಿಂದ ಕೊಯ್ಲೋತ್ತರ ನಿರ್ವಹಣೆ ಬಹಳ ಮುಖ್ಯ ಅಂತೀರಿ? ಹೌದು. ಅಂದ್ರೆ ನಾವು ಸರಿಯಾದ ಒಂದು ಹಂತದಲ್ಲಿ ಕೊಯ್ಲು ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು. ಈಗ ನಮ್ಮಲ್ಲಿ ನೀವು ಹೇಳದಾಗೆ ಸರಿಯಾದ ಸಮಯದಲ್ಲಿ ನಾವು ಕೊಯ್ಲು ಮಾಡಬೇಕು. ಮತ್ತೆ ನಾವು ಎಲ್ಲಾ ತರಕಾರಿ ಬೆಳೆಗಳು ಋತುಗುಣ ಅನುಗುಣವಾಗಿ ನಾವು ಮಾಡ್ತಾ ಇರ್ತೀವಿ. ಹೌದೌದು. ಋತುಗುಣ ಅನುಗುಣವಾಗಿ ಈಗ ಪೊಟ್ಯಾಟೊ ಒಂದ್ ಕಡೆ, ಆಲೂಗಡ್ಡೆ ನಾವು ಒಂದು ಸೀಸನ್ ಅಲ್ಲಿ ಬೆಳಿತೀವಿ, ಮತ್ತೆ ಅದು ವರ್ಷ ಪೂರ್ತಿ ಇರಬೇಕಾಗ್ತದೆ. ಈರುಳ್ಳಿನ ಒಂದು ಸೀಸನ್ ಅಲ್ಲಿ ಬೆಳಿತೀವಿ, ಒಂದು ಋತುಮಾನದಲ್ಲಿ ಬೆಳಿತೀವಿ, ಅದು ಎಲ್ಲಾ ದಿನದಲ್ಲೂ ಇರಬೇಕಾಗ್ತದೆ. ತಾವು ನೋಡಿರ್ಬೋದು, ಗ್ರಾಹಕರು ಮಾರುಕಟ್ಟೆಯಲ್ಲಿ ಏರ್ಪೇರಾಗಿ ತುಂಬಾ ಬೆಲೆಗಳಲ್ಲಿ ಜಾಸ್ತಿ ಏರಿಳಿತಗಳನ್ನು ನಾವು ಕಾಣ್ತೇವೆ. ಅದನ್ನೆಲ್ಲ ನಾವು ಸರಿದೂಗಿಸಬೇಕಾದ್ರೆ ಉತ್ತಮ ರೀತಿಯ ಕೊಯ್ಲು ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ತರಕಾರಿ ಬೆಳೆಗಳಲ್ಲಿ ನಾವು ಯಾವ್ಯಾವ ಹಂತಗಳಲ್ಲಿ ನಷ್ಟವನ್ನು ಅನುಭವಿಸ್ತೀವಿ ಅಂತ? ಮೊದಲನೇದಾಗಿ ಎಲ್ಲಾ ತರವಾದಂತ ಅಂತರದಲ್ಲಿ ಇರ್ತದೆ. ಯಾವ್ಯಾವುದು ಅಂತದಂತ ಹೇಳಿದ್ರೆ, ಮೊದಲು ನಾನು ಕಟಾವು ಮಾಡುವ ಸಮಯದಲ್ಲೇನೆ ನಾವು ಜಾಸ್ತಿ ನಷ್ಟ ಅನುಭವಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ, ಸರಿಯಾಗಿ ಹಾರ್ವೆಸ್ಟ್ ಮಾಡದೇ ಇರುವಂತದ್ದು, ಚೆನ್ನಾಗಿ ಕಟ್ ಮಾಡದೇ ಇರುವಂತದ್ದು, ಗಾಯ ಮಾಡುವಂತದ್ದು, ಮತ್ತೆ ಕಟಾವು ಆದ್ಮೇಲೆ ಮಣ್ಣ ಮೇಲೆ ಕೆಳಗಡೆ ಇಡುವಂತದ್ದು, ಮತ್ತೆ ಬಿಸಿಲಿನಲ್ಲಿ ಇಡುವಂತದ್ದು, ಮತ್ತೆ ಬಿಸಿಲಿನ ಟೈಮ್ನಲ್ಲಿ ನಾವು ಕಟಾವು ಮಾಡುವಂತದ್ದು, ಮತ್ತೆ ಅದ್ರ ಜೊತೆಗೆ ರೋಗಗಳಿಗೆ ತುತ್ತಾಗುವಂತದ್ದು. ನಾನು ಮೊದಲೇ ಹೇಳಿದಾಗೆ ತರಕಾರಿ ಬೆಳೆಗಳಲ್ಲಿ ನೀರಿನಂಶ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ರೋಗ ಕೀಟಗಳ ಅವಳಿ ಜಾಸ್ತಿ ಇರುತ್ತದೆ. ಇದು ಒಂದು. ಮತ್ತೆ ಭೌತಿಕವಾಗಿ ಲಾಸ್ ಆಗುವಂತದ್ದು, ಮೊದಲೇ ಹೇಳಿದಾಗೆ ನಾನು ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಭೌತಿಕವಾಗಿ ಮತ್ತೆ ತರಕಾರಿಗಳಲ್ಲಿ ಜೀವ ರಸಾಯನ ಕ್ರಿಯೆಗಳು ಅಂತ ನಡೀತಾ ಇರ್ತವಲ್ವಾ, ಅದರಿಂದ ಕೂಡ ನಾವು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಇವು ಮುಖ್ಯವಾಗಿ ನಾವು ಎಲ್ಲ ಹಂತಗಳಲ್ಲಿ ನಷ್ಟ ಅನುಭವಿಸಬೇಕಾಗ್ತದೆ. ಮತ್ತೆ ಅದ್ರ ಜೊತೆಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಅಸಮರ್ಪಕವಾಗಿ ನಾವು ಅವೈಜ್ಞಾನಿಕವಾಗಿ ಪ್ಯಾಕ್ ಮಾಡುವಂತದಾಗಿರ್ಬೋದು, ಶೇಖರಣೆ ಮಾಡಿರುವಂತ ಆಗಿರ್ಬೋದು, ಸಂಗ್ರಹಣೆ ಮಾಡುವಂತ ಟೈಮ್ನಲ್ಲಿ ಆಗಿರ್ಬೋದು, ತಾವು ನೋಡಿರ್ಬೋದು, ಈಗ ಸಂಗ್ರಹಣೆ ಮಾಡಿರ್ತಾರೆ ಮತ್ತೆ ಸಾಗಣೆ ಮಾಡ್ತಾ ಇರ್ತಾರೆ, ಆ ತರಕಾರಿ ಮೇಳಗಳ ಮೇಲೆ ಮನುಷ್ಯರುಗಳು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ಅಲ್ಲಿ ಕೆಳಗಡೆ ಎಲ್ಲ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅವು ಬೇಗ ಕಾಂಪ್ಯಾಕ್ಟ್ ಇಂಜುರಿ ಅಂತ ಹೇಳ್ತೀವಿ. ಅದು ಕಾಂಪ್ಯಾಕ್ಟ್ ಒಂದು ಕೆಳಗಡೆ ಒಂದು ಅಪಚಿತ್ತರ ಅಂತ ಏನು ಹೇಳ್ತೀವಲ್ಲ ಆಡು ಬಸ್ಸಿನಲ್ಲಿ, ಆ ತರ ಜಾಸ್ತಿ ತೊಂದರೆ ಆಗಕ್ಕೆ ಆಗುತ್ತೆ. ಈ ರೀತಿಯಾಗಿ ಸಾಕಷ್ಟು ನಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಮುಖ್ಯವಾಗಿ ಈ ನಷ್ಟಗಳನ್ನ ಕಡಿಮೆ ಮಾಡೋದಕ್ಕೆ ಕೊಯ್ಲಿನ ಸಮಯದಲ್ಲಿ ಏನೇನು ಕ್ರಮ ಅನುಸರಿಸಬೇಕು ಅಂತೀರಿ? ನಾವು ಎಲ್ಲ ಕೊಯ್ಲು ತಂತ್ರಜ್ಞಾನಗಳಲ್ಲಿ ನೀವು ಯಾವುದೇ ಒಂದು ತಂತ್ರಜ್ಞಾನ ಉಪಯೋಗಿಸಿದ್ರೂ ಕಡಿಮೆ ಮಾಡಬಹುದೇ ಹೊರತು ಶೇಕಡ 100% ನಾವು ಕಡಿಮೆ ಮಾಡಕ್ ಸಾಧ್ಯ ಇಲ್ಲ, ತೆಗೆದಕ್ಕೆ ಆಗದೇ ಇಲ್ಲ. ಅಂದ್ರೆ ಅದು ಟೆಕ್ನಾಲಜಿಕಲಿ ಇಟ್ ಮೇ ನಾಟ್ ಬಿ ಪಾಸಿಬಲ್, ತಾಂತ್ರಿಕವಾಗಿ ಇಟ್ ಮೇ ನಾಟ್ ಪಾಸಿಬಲ್, ಅಂಡ್ ಎಕನಾಮಿಕಲಿ ಆಲ್ಸೋ ಇಟ್ ಮೇ ನಾಟ್ ಬಿ ಪಾಸಿಬಲ್. ಆರ್ಥಿಕವಾಗಿಯೂ ಕೂಡ, ಆರ್ಥಿಕವಾಗಿ ಮತ್ತೆ ತಂತ್ರಜ್ಞಾನದ ಮುಖಾಂತರ ಅದನ್ನ ಶೇಕಡ 100% ನಾವು ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ನಿರ್ವಹಣೆ ಅಂತ ನಾವು ಪದವನ್ನ ಬಳಸ್ತೀವಿ. ಅಂದ್ರೆ ಆದಷ್ಟು ಮಾಡ್ಕೋಬೇಕು, ಆದಷ್ಟು ಮಾಡ್ಕೊಳ್ಬೇಕು. ಎಷ್ಟು ನಮ್ಮಲ್ಲೆಲ್ಲ ಸಾಕಷ್ಟು ಒಂದು ಉದಾಹರಣೆಗೆ ಅಂತ ಹೇಳಿದ್ರೆ 5-18% ನಷ್ಟ ಉಂಟಾಗ್ತದೆ ಎಲ್ಲಾ ಬೆಳೆಗಳಲ್ಲಿ. ಎಲ್ಲಾ ಉದಾಹರಣೆಗೆ ಯಾವ್ಯಾವ ಟೈಮ್ನಲ್ಲಿ ಇದು ನಷ್ಟ ಉಂಟಾಗ್ತದೆ ಅಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ ಪಕ್ವತೆ ಅಂತ ನಾವು ಇವತ್ತೇನು ಮಾತಾಡ್ತಾ ಇದೀವಲ್ಲ, ಸರಿಯಾದ ಟೈಮ್ಗೆ ನಾವು ತರಕಾರಿಗಳು ಮಾಗಿರಬೇಕು ಕೆಲವೊಂದು, ಮತ್ತೆ ಕೆಲವೊಂದ್ರಲ್ಲಿ ಬಲಿತವಾಗಿರಬೇಕು. ಈಗ ನಾವು ಕುಕುಂಬರ್ ಸೌತೆಕಾಯಿನಲ್ಲಿ ಅದು ಹಣ್ಣಾಗೋದಿಲ್ಲ, ಅದು ಬಲ್ತಿದೆಯಾ ಅಂತ ಒಂದು ನೋಡ್ತೀವಿ, ಚೆನ್ನಾಗಿ ಬೆಳೆದಿದೆಯಾ ಅದು ನೋಡ್ಬೇಕು. ಟೊಮ್ಯಾಟೋನಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆಯಾ ಅನ್ನೋದೊಂದು ನೋಡ್ತೀವಿ. ಈ ಒಂದು ಸ್ಟೇಜ್ಗಳು ಎಷ್ಟು ಮುಖ್ಯವಾಗಿರ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಟೊಮ್ಯಾಟೋದಲ್ಲಿ 500 kilometers ದೂರ ನಾವು ಸಾಗಿಸಬೇಕು ಅಂತ ಹೇಳಿದ್ರೆ, ಕಲರ್ 50% ಇದ್ದಾಗಲೂ ಶೇಕಡ 50% ಇದ್ದಾಗ ನಾವು ಕಟಾವ್ ಮಾಡಬಹುದು. ಅದೇ 1,000 kilometers ಜಾಸ್ತಿ ದೂರಕ್ಕೆ ನಾವು ಸಾಗಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಶೇಕಡ 10% ಬಣ್ಣ ಬಂದಿರ್ತದಲ್ಲ ಅವಾಗ ನಾವು ಕಟಾವ್ ಮಾಡ್ತೀವಿ. ಇದು ಮುಖ್ಯವಾಗಿರ್ತದೆ. ಅದರ ಜೊತೆಗೆ ಕಟಾವ್ ಮಾಡಾದ್ಮೇಲೆ ಪ್ಯಾಕ್ ಮಾಡಿರ್ತೀವಿ. ಪ್ಯಾಕ್ ಮಾಡಾದ್ಮೇಲೆ ನಾವು ಏನಾದ್ರೂ ಅದಕ್ಕೆ ಗಾಳಿ ಆಡದೇ ಇರೋ ತರ ಇಟ್ಟರೆ ಬೇಗ ಕೆಟ್ಟೋಗುತ್ತೆ, ಮತ್ತೆ ಅದಕ್ಕೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜಾಸ್ತಿ ತುಂಬಿದರೆ ಅವಾಗ್ಲೂ ಅದು ಶಾಖ ಬಂದಂಗಾಗುತ್ತೆ ಮತ್ತೆ ಒತ್ತಗಾಗುತ್ತೆ. ಅಂದ್ರೆ ಒಂದ್ರ ಮೇಲ್ಗಡೆ ಒಂದು ನಾವು ಕ್ರೇಡ್ಸ್ಕೊಳ್ಳಲನ್ನು ಇಟ್ಟಾಗ ಕೆಳಗಡೆ ಇರುವಂತ ಯಾವುದೇ ಟೊಮ್ಯಾಟೋ ಹಣ್ಣಿಗೆ ಇರ್ಬೋದು ತರಕಾರಿಗೆ ಇರ್ಬೋದು ಟಚ್ ಆಗ್ಬಾರ್ದು. ಇದು ಟಚ್ ಆದ್ರೆ ಇದನ್ನ ನಾವು ಇಂಪ್ಯಾಕ್ಟ್ ಅಂತ ಹೇಳೋದು. 1-4 ಕೆಳಗಡೆ ಫ್ರೂಟ್ಸ್ಗೆ ತಲುಪುತ್ತೆ. ಅಲ್ಲಿ ನಾವು ಸಾಗಣೆ ಮಾಡೋದಿರ್ಲಿ ಪ್ಲಾಸ್ಟಿಕ್ ಕ್ರೇಡ್ಸ್ ಉಪಯೋಗದಿರ್ಲಿ ಏನೊಂದಕ್ಕೆ ಉಪಯೋಗ ಬರೋದಿಲ್ಲ. ಅಂದ್ರೆ ಹೊರೆ ಬೀಳುತ್ತದೆ ಭೌತಿಕವಾಗಿ ನಾವು ಜಾಸ್ತಿ ನಷ್ಟ ಅನುಭವಿಸ್ತೀವಿ. ಇದರಿಂದ ಭೌತಿಕವಾಗಿ ರಸ ಬರ್ತದೆ, ರಸದಿಂದ ಸೂಕ್ಷ್ಮಾಣುಜೀವಿಗಳು ಅದಕ್ಕೆ ಬಂದು ಸೇರ್ಕೊಳ್ತದೆ, ತುಂಬಾ ಜಾಸ್ತಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಮತ್ತೆ ಕಟಾವು ಮಾಡಬೇಕಾದಾಗ ಕೆಳಗಡೆ ಮಣ್ಣಿನಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇಟ್ಬಿಟ್ಟಿರ್ತೀವಿ, ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಅವು ಬಂದು ಅಟ್ಯಾಕ್ ಆಗ್ತದೆ. ತಿರ್ಗಿ ಮತ್ತೆ ನಾವು ಓಪೆಂಟಿಫಿಕೇಶನ್ಸ್ ಇದು ಮತ್ತೆ ಪ್ರಾಣಿಗಳೆಲ್ಲ ಇರ್ತದೆ, ಇಕ್ಕೆಗಳೆಲ್ಲ ಹಾಕಿರ್ತವೆ. ಇದರಿಂದ ತರಕಾರಿಗಳಿಗೆ ಸೋಂಕು ತಗುಲುತ್ತೆ. ಆದ್ರೆ ಇಡೀ ದೇಶದಾದ್ಯಂತ ಇವತ್ತು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತ ಮಾಡ್ತಾ ಇದೀವಿ ನೋಡಿ. ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದ್ ಸ್ವಚ್ಛತಾ ಆಂದೋಲನ ಯಾವ ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ತರಕಾರಿಗಳಿಗೂ ಕೂಡ ತರಕಾರಿಗಳಿಗೂ ತೊಂದರೆ ಆಗ್ತಾ ಇರುವಂತದ್ದು ಈಗ ತೊಂದರೆ ಆಗದೆ ಇರುವಂತ ಮಟ್ಟಕ್ಕೆ ಹೋಗುತ್ತೆ. ನಾವು ಈಗ ಮನುಷ್ಯರಿಗೆ ನಾವು ಸ್ವಚ್ಛತಾ ಅಭಿಯಾನ ಉಪಯೋಗಿಸ್ತಾ ಇದೀವಿ. ಕೆಲವೊಂದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ತೋಟದ ಒಳಗಡೆ ಯಾವುದೇ ಆದಂತ ಪ್ರಾಣಿಗಳನ್ನ ಬಿಡಬಾರದು ಅಂತ ಕೂಡ ಹೇಳ್ತಾರೆ. ಈಗ ಪ್ರಾಣಿಗಳ ಇಕ್ಕೆಗಳು ಕೂಡ ಸೋಂಕನ್ನು ಮಾಡುವಂತ ವ್ಯವಸ್ಥೆ ಜಾಸ್ತಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಮಾಡಬಹುದು. ನಾವು ಎಲ್ಲಿ ಬೆಳೆಗಾರರು ಎಲ್ಲಿ ಸಾಕಷ್ಟು ಅನುಕೂಲ ಇದೆಯೋ ಅವ್ರಿಗೆ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬಹುದು. ಮತ್ತೆ ಅದ್ರ ಜೊತೆಗೆ ನಾವು ಇದನ್ನೆಲ್ಲ ನಾವು ಏನ್ ಮಾತಾಡ್ತಾ ಇದೀವಿ, ಇದು ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ವಿಷಯ ಏನಲ್ಲ. ನಮ್ಗೆ ಗಮನಿಸಬೇಕಾಗಿರುವಂತದ್ದು ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಲ್ಲ, ಅರಿವು ಮೂಡಿಸುವಂತದ್ದು ಕಾರ್ಯಕ್ರಮ ಅದು. ಈಗ ಪ್ಲಾಸ್ಟಿಕ್ ಕ್ರೇಡ್ಸ್ ನಾವು ಉಪಯೋಗಿಸಿ ಅಂತ ಹೇಳ್ತೀವಿ ತರಕಾರಿಗಳಲ್ಲಿ. ಈಗ ನಾವು ಪ್ಲಾಸ್ಟಿಕ್ ಕ್ರೇಡ್ಸ್ ಉಪಯೋಗಿಸ್ತಾ ಇದ್ದೀವಿ, ಎಲ್ಲಾ ಕಡೆ ತುಂಬಾ ಬೆಳೆಗಾರರು ಪ್ಲಾಸ್ಟಿಕ್ ಕ್ರೇಡ್ಸ್ ನ ಉಪಯೋಗಿಸ್ತಾ ಇದಾರೆ. ಈ ಪ್ಲಾಸ್ಟಿಕ್ ಕ್ರೇಡ್ಸ್ ತುಂಬಾ ಜಾಸ್ತಿ ದೂರಕ್ಕೆ ಸಾಗಣೆ ಮಾಡಬೇಕಾದ್ರೆ ಶೇಖರಣೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಕ್ರೇಡ್ಸ್ ಸ್ವಚ್ಛತವಾಗಿದೆಯಾ ಶುಭ್ರವಾಗಿದೆಯಾ ಅನ್ನೋದೇ ಒಂದು ಮುಖ್ಯ. ಅದರಿಂದನೇ ನಾವು ನಿಮ್ಗೆ ತುಂಬಾ ಚೆನ್ನಾಗಿದ್ರು ಕಂಟಾಮಿನೇಷನ್ ಈಗ ಸೋಂಕು ಅಂತ ಏನ್ ಹೇಳ್ತೀವಲ್ಲ ಅದು ಈ ಪ್ಲಾಸ್ಟಿಕ್ ಕ್ರೇಡ್ಸ್ ತೊಳೆದೇ ಇರುವಂತ ಪ್ಲಾಸ್ಟಿಕ್ ಕ್ರೇಡ್ಸ್ ಇಂದ ಬರ್ತದೆ. ತುಂಬಾ ಸಣ್ಣ ವಿಷಯ, ಬಟ್ ಇದರಿಂದ ಆಗುವಂತ ಹಾನಿಗಳು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಅದರ ಜೊತೆಗೆ ಪ್ಲಾಸ್ಟಿಕ್ ಕ್ರೀಡೆಗಳಲ್ಲಿ ಕಡಿಮೆ ಅಂದ್ರೂ ಗಾಳಿ ಆಡುವಂತ ಒಂದು ವಾತಾವರಣ ಇರಬೇಕು. ಈಗೆಲ್ಲ ಪ್ಲಾಸ್ಟಿಕ್ ಕ್ರೀಡೆಗಳು ಆತರ ಇದೆ. ಮತ್ತೆ ಬಿದಿರು ಬುಟ್ಟಿ ಎಲ್ಲ ಇಟ್ಟಿದ್ದಾಗ ಅದರಲ್ಲೂ ಒಂದು ಸೋಂಕು ತಗೊಳ್ಳದೆ ಇರೋತರ ನೋಡ್ಕೊಂಡಿರ್ಬೇಕು. ಮತ್ತೆ ಬಿದಿರು ಬುಟ್ಟಿಗಳಲ್ಲಿ ಚೂಪಾದ ಮನಚು ಇರುತ್ತಲ್ಲ, ಆ ಚೂಪಾದ ಮನಚುಗಳು ಇರದೇ ಇರೋತರ ಒಂದು ಆಸ್ಪದನ್ನ ನಾವು ನೋಡ್ಕೊಳ್ಬೇಕು. ಮತ್ತೆ ಕೆಲವೊಂದು ತರಕಾರಿಗಳನ್ನ ಕಟಾವು ಮಾಡಬೇಕಾದ್ರೆ ಆ ತೊಟ್ಟು ತುಂಬಾ ಜಾಸ್ತಿ ಇರಬಾರ್ದು, ತುಂಬಾ ಕಡಿಮೆನೂ ಇರಬಾರ್ದು. ತೊಟ್ಟೆ ಇಲ್ಲ ಅಂತ ಹೇಳಿದ್ರೆ ಅದು ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗೋದಕ್ಕೆ ದ್ವಾರ ಆಗುತ್ತೆ. ಮತ್ತೆ ಅಲ್ಲಿಂದ ತೇವಾಂಶ ಬೇಗ ಹೊರಗಡೆ ಹೋಗೋದಕ್ಕೆ ಒಂದು ಅನುಕೂಲ. ಅಂದ್ರೆ ಬೇಗ ಅವು ಒಂಥರ ಸುಕ್ಲು ಬರ್ತವೆ, ಅದೊಂಥರ ಅಂದ್ರೆ ಸಿವಿಲಿಂಗ್ ಹೋಗ್ತಾ ಇರ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ ಹಾಕಿ ಸಾಗಣೆ ಮಾಡುವಂತದ್ದು, ಇದರಿಂದ ಸಾಕಷ್ಟು ನಷ್ಟಗಳನ್ನ ನಾವು ಕಡಿಮೆ ಮಾಡಬಹುದು. ಈಗ ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ 10 ದಿನ ಬಂದ್ರೆ ಚೀಲದಲ್ಲಿ ತುಂಬಿದಾಗ ನಮ್ಗೆ ಒಂದು 5 ದಿನ ಬರ್ತಾ ಇರ್ತದೆ. ಅದು ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬಹುದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೇರವಾಗಿ ಕಟಾವ್ ಆಯ್ದ ನಂತರ ನಾನು ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇದೀವಿ, ಕಟಾವಿನ ಮೊದಲು ಬಿಸಿಲಿನಲ್ಲೇ ಇರುತ್ತೆ, ಅದಕ್ಕೆ ನೀರೆಲ್ಲ ಗಿಡದಿಂದ ಬರ್ತಾ ಇರ್ತದೆ, ವಿದ್ಯುತ್ ವಿಶ್ಲೇಷಣೆ ಕ್ರಿಯೆ ನಡೀತಾ ಇರ್ತದೆ, ಅದು ಬಹಳ ಕಂಫರ್ಟಬಲ್ ಆಗಿರುತ್ತೆ. ಕಟಾವೇ ಆದ್ಮೇಲೆ ನೀರು ಸಿಗೋದಿಲ್ಲ, ವಿದ್ಯುತ್ ವಿಶ್ಲೇಷಣೆ ಫೋಟೋಸಿಂಥೆಸಿಸ್ ಅಂತ ಏನ್ ಹೇಳ್ತೀವಿ ಅದು ಸಿಗೋದಿಲ್ಲ. ಹಾಗಾಗ್ಬಿಟ್ಟು ನಾವು ಬಿಸಿಲಿಗೆ ಇಟ್ಟರೆ 1 ಗಂಟೆ ನಾವು ಬಿಸಿಲಿನ ತಾಸದಲ್ಲಿ ಇಟ್ಟರೆ ಅದು 1 ವಾರ ಹಾಳಾಗುವ ಸಮಯಕ್ಕೆ ನಾವು ಸಮ ಆಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಎಲ್ಲೆಲ್ಲಿ ಅವಕಾಶಗಳಿದೆ. ಈಗ ನೆರಳಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ಜಮೀನಿನಲ್ಲಿ ಮರ ಇದ್ರೆ ಮರದ ಕೆಳಗಡೆ ಇಡ್ಬೋದು, ಒಂದು ಪೆಂಡಾಲ್ ಹಾಕ್ಬೋದು, ತಮ್ಮದೇ ಆದಂತ ಒಂದು ಈಗ ಎಲ್ಲಾ ನರ್ಸರಿಗಳಲ್ಲಿ ಇನ್ಸೆಕ್ಟ್ ನೆಟ್ ಅಂತ ಏನ್ ಹೇಳ್ತೀವಿ ಮೆಷ್ ಅಂತ ಹಾಕ್ತಿವಲ್ಲ, ಅದನ್ನು ಬೇಕಾದ್ರೆ ಹಾಕ್ಬೋದು. ಎಲ್ಲ ಬೆಳೆಗಾರರು ಮಾಡ್ತಾ ಇದಾರೆ. ಬಟ್ ಅದ್ರ ಜೊತೆಗೆ ಇದೊಂದು ಮುಖ್ಯವಾದಂತ ಒಂದು ವಿಷಯ, ಬಿಸಿಲಿನ ತಾಪಕ್ಕೆ ಯಾವುದೇ ಕಾರಣದಿಂದ ಕಟಾವಿನ ನಂತರ ತರಕಾರಿಗಳು ಒಳಪಡಬಾರ್ದು. ಅಂದ್ರೆ ಕೊಯ್ಲಿನ ನಂತರ ಇವನ್ನೆಲ್ಲ ನಾವು ಗಮನಿಸಬೇಕು ಅಂತೀರಿ? ಎಲ್ಲದನ್ನು ಗಮನಿಸಬೇಕಾಗ್ತದೆ. ಇನ್ನ ನಾವು ಈ ಒಂದು ವಿವಿಧ ಬೆಳೆಗಳ ಒಂದು ಕೊಯ್ಲೋತ್ತರ ನಿರ್ವಹಣೆಗೆ ಬಂದ್ರೆ, ಈ ಟೊಮೆಟೋವನ್ನು ತೆಗೆದುಕೊಂಡ್ರೆ ಏನು ಕ್ರಮ ಅನುಸರಿಸಬೇಕು? ನಾನು ಮೊದಲೇ ಒಂದು ಉದಾಹರಣೆ ಕೊಟ್ಟೆ. ನಾವು ಟೊಮೆಟೋನ ವಿಧವಿಧವಾದಂತ ಅಂತದಲ್ಲಿ ನಾವು ಕಟಾವು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಒಂದು ಉತ್ತಮ ವಾತಾವರಣದಲ್ಲಿ ಟೇಬಲ್ ಮೇಲೆ ಅಂತ ಹೇಳ್ತೀವಿ ನಾವು, ಶೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಲ್ಲ, ಅದು ಚೆನ್ನಾಗಿರೋ ಒಂದು ಟೊಮೆಟೊ 30 ದಿನದಿಂದ 40 ದಿನ ತನಕ ಬರುತ್ತದೆ. ಇದು ನಾವು ಹಸಿರು ಕಾಯಿ ಇರ್ಬೋದು, ಕಲರ್ ಬಣ್ಣ 10% ಚೇಂಜ್ ಆಗಿರುವಂತಿರ್ಬೋದು, ಒಂದು 50% ಚೇಂಜ್ ಆಗಿರುವಂತಿರ್ಬೋದು ನಮ್ಮ ಅನುಕೂಲಕ್ಕೆ. ಈಗ ನಾವು ಚಟ್ನಿ ಮಾಡಬೇಕು ಅಂತ ಹೇಳಿದ್ರೆ ಗ್ರೀನ್ ಕಲರ್ ನಲ್ಲಿ ಹಸಿರು ಕಲರ್ ನಲ್ಲಿ ನಾವು ಮಾಡ್ತೀವಿ, ಕಟಾವು ಮಾಡ್ತೀವಿ. ಅದೇ 1000 ಕಿಲೋಮೀಟರ್ ಗಿಂತ ದೂರ ನಾವು ಸಾಗಣೆ ಮಾಡಬೇಕು ಅಂತ ಹೇಳಿದ್ರೆ ಶೇಕಡ 10% ಇದ್ದಾಗ ಕಲರ್ ಬ್ರೇಕ್ ಅಂತ ಟರ್ನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಅದನ್ನ ಶೇಕಡ 10% ಇರುತ್ತದೆ ಕಲರ್, ಅವಾಗ ನಾವು ಕಟಾವು ಮಾಡಬೇಕಾಗ್ತದೆ. ಅದ್ರ ಕಟಾವು ಜೊತೆಗೆ ನಾವು ತೊಟ್ಟರು ಇರಬೇಕು. ನಮ್ಮಲ್ಲಿ ಈಗ ತೊಟ್ಟಿನ ಸಮಸ್ಯೆ ಇದೆ, ತೊಟ್ಟು ಜಾಸ್ತಿ ಎಲ್ಲ ಮಾರುಕಟ್ಟೆಗೆ ಬರ್ತಾ ಇರುವಂತಹ ಹಣ್ಣುಗಳಲ್ಲಿ ತೊಟ್ಟು ಜಾಸ್ತಿ ಇರೋದಿಲ್ಲ. ಇದು ಕಟಾವು ಮಾಡಬೇಕಾದ್ರೆ ಬಹಳ ಸೂಕ್ಷ್ಮತೆಯಿಂದ ಇದಕ್ಕೆ ತೊಟ್ಟು ಜೊತೆ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೆ ಸಿಗೇಚರ್ ಉಪಯೋಗಿಸಬೇಕಾಗ್ತದೆ, ಅದೆಲ್ಲ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲ ಬೆಳೆಗಾರರು ಜಾಸ್ತಿ ಸ್ಟಾಕ್ಸ್ ಇರೋದಿಲ್ಲ. ಕೆಲವೊಂದು ಆರ್ಗನೈಸ್ ಸೆಕ್ಟರ್ಸ್ ನಲ್ಲಿ ತೊಟ್ಟು ಇರುವಂತ ಟೊಮೆಟೋಗಳು ಬರ್ತಾ ಇದೆ, ಅದು ದೀರ್ಘಾವಧಿ ಶೇಖರಣೆ ಮಾಡಬಹುದು, ತುಂಬಾ ಆರ್ಥಿಕವಾಗಿಯೂ ಚೆನ್ನಾಗಿರುತ್ತದೆ. ಮತ್ತೆ ಅದಾದ್ಮೇಲೆ 500 ಕಿಲೋಮೀಟರ್ಗಿಂತ ಕಡಿಮೆ ಇದ್ರೆ 50% ಹಣ್ಣಾದ್ಮೇಲೆ ಕೂಡ ನಾವು ಕಟಾವು ಮಾಡಬಹುದು. ಸರಿ, ಇದು ಮುಖ್ಯ. ಅದ್ರ ಜೊತೆಗೆ ಅದಾದ್ಮೇಲೆ ವಿಂಗಡಣೆ ರೋಗ ರುಜಿನಗಳಿಂದ ತುತ್ತಾಗಿರುವಂತದ್ದು, ಮತ್ತೆ ರಸ ಸೋರ್ತಾ ಇರುವಂತದ್ದು ಎಲ್ಲ ಹಣ್ಣುಗಳನ್ನ ಬೇರ್ಪಡಿಸಿ ಕಲ್ಲರ್ಗೆ ಗಾತ್ರಕ್ಕೆ ಅನುಗುಣವಾಗಿ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ ಮಾರುಕಟ್ಟೆನಲ್ಲಿ ಸಾಮಾನ್ಯವಾಗಿ 18-20 ಕೆಜಿ ಪ್ಯಾಕ್ ಮಾಡ್ತಾರೆ. ಒಂದೊಂದು ಸಲ ಪ್ಯಾಕ್ ಮಾಡಬೇಕಾದಾಗ 1-2-3 ಹಣ್ಣು ಜಾಸ್ತಿ ಇರುತ್ತೆ, ಅದನ್ನು ಹಾಕ್ಬೇಡ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕ್ರೇಟ್ಸ್ ಸೇರಿಸ್ತಾರಲ್ಲ, ಅವಾಗ ಮೇಲ್ಗಡೆ ನೆಕ್ಸ್ಟ್ ಇನ್ನೊಂದು ಕ್ರೇಟ್ಸ್ ಇಟ್ಟಾಗ ಅದು ಒತ್ತುತ್ತೆ, ಅದನ್ನ ನಾವು ಗಮನಿಸಬೇಕು. ಆತರ ಮಾಡೋದಕ್ಕೆ ಹೋಗ್ಬಾರ್ದು, ಇದು ಮುಖ್ಯವಾಗಿ ಆಡ್ತಾ ಇರಬೇಕು. ಸಣ್ಣ ಅಟ್ಟಣಿಗೆ ಮಾಡಿದ್ರೆ ಒಳ್ಳೇದು ಅಂತ, ಅಟ್ಟಣಿಗೆ ಮಾಡಬೇಕು. ಅದಕ್ಕೋಸ್ಕರ ಈಗ ನಾಸಿಕ್ ನಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕಿಟಕಿಗೆ ಆಗುವಂತ ಮೆಶ್ ಇರುತ್ತಲ್ಲ ಗ್ರಿಲ್, ಐರನ್ ಮೆಶ್, ಐರನ್ ಮೆಶ್ ನ ಕೆಳಗಡೆ ಹಾಕ್ತಾರೆ, ಅದ್ರ ಮೇಲೆ ಹಾಕೋದು. ಒಳಗಡೆ ಮೇಲ್ಗಡೆ ಮಧ್ಯ ಮಧ್ಯದಲ್ಲಿ ಒಂದು ಫ್ಯಾನ್ ಅನ್ನ ಜೋಡಿಸ್ತಾರೆ. ನಾವು ಎಲೆಕ್ಟ್ರಿಕಲ್ ಫ್ಯಾನ್, ವೆರಿ ಸಿಂಪಲ್ ಅದು, ಎಕ್ಸಾಸ್ಟ್ ಫ್ಯಾನ್ ಇರುತ್ತಲ್ಲ, ಯಾಕೆಂದ್ರೆ ಒಳಗಡೆ ಗಾಳಿ ಹೋಗ್ಬೇಕು ಅದ್ರ ಒಳಗಡೆಗೆ. ಇದರಿಂದ ನಾವು ಬಹಳ ಕಡಿಮೆ ಖರ್ಚಿನಲ್ಲಿ 6 ತಿಂಗಳು ಇರೋ ತರ ನಾವು ಶೇಖರಣೆ ಮಾಡಬಹುದು. ಬೆಳ್ಳುಳ್ಳಿಗೂ ಇದನ್ನೇ ಅನುಸರಿಸಬಹುದು, ಬೆಳ್ಳುಳ್ಳಿಗೂ ಕೂಡ ಇದನ್ನೇ ಅನುಸರಿಸಬಹುದು. ಇದು ಬಹಳ ವೆರಿ ಸಿಂಪಲ್ ಟೆಕ್ನಾಲಜಿ. ಇದರಿಂದ ಈರುಳ್ಳಿ ಕೊಳೆಯುವುದು ಗಣನೀಯವಾಗಿ ಕಡಿಮೆ ಆಗುತ್ತೆ. ಗಾಳಿ ಆಡೋದು ಬಹಳ ಮುಖ್ಯ, ಗಾಳಿ ಆಡೋದು ಇದ್ರಲ್ಲಿ ಮುಖ್ಯ. ಒಂದು ಕ್ಯೂರಿಂಗ್ ಆಗಿರ್ಬೇಕು, ಇನ್ನೊಂದು ಗಾಳಿ ಆಡ್ಬೇಕು. ಇನ್ನೊಂದು ನಮ್ಮ ಆಲೂಗಡ್ಡೆನು ಕೂಡ ಬಹಳ ಮುಖ್ಯವಾದ ತರಕಾರಿ, ಅದನ್ನ ವರ್ಷವಿಡೀ ನಾವು ನೋಡ್ತಾ ಇರ್ತೀವಿ. ಹೌದು, ಆದ್ರೆ ಮುಖ್ಯವಾಗಿ ಮುಂಗಾರಿನಲ್ಲಿ ಮತ್ತೆ ಚಳಿಗಾಲದಲ್ಲಿ ಮಾತ್ರ ಬೆಳ್ಕೊಳ್ತೀವಿ. ಇಲ್ಲಿ ಏನ್ ಕ್ರಮ ಅನುಸರಿಸಬೇಕಾಗುತ್ತೆ? ಇಲ್ಲಿ ಆಲೂಗಡ್ಡೆನಲ್ಲಿ ಮಣ್ಣಿನ ಕೆಳಗಡೆ ಇರುತ್ತೆ, ಕಟಾವು ಮಾಡ್ಬೇಕಾದ್ರೆ ಸ್ಕಿನ್ ಚೆನ್ನಾಗಿ ಬಹಳ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆದಿರ್ಬೇಕು, ಅಂದ್ರೆ ಗಾಯ ಆಗ್ಬಾರ್ದು, ಗಾಯ ಆಗ್ಬಾರ್ದು, ಪೊರೆ ಬಿಟ್ಕೋಬಾರ್ದು, ಪೊರೆ ಬಿಟ್ಕೊಳ್ಬಾರ್ದು. ಅದಾದ್ಮೇಲೆ ಇದಕ್ಕೂ ನಾವು ಕ್ಯೂರಿಂಗ್ ಅಂತ ಹೇಳ್ತೀವಿ, ಆಲೂಗಡ್ಡೆ ಅದ ಮಾಡೋದು ಅಂತ ಹೇಳ್ತೀವಿ. ಇದರಲ್ಲಿ ಕಟಾವ್ ಆದ ನಂತರ ನಾವು ಒಂದು ಈಪ್ ಮಾಡ್ತೀವಿ, ಗುಡ್ಡೆ ಹಾಕ್ತೀವಿ. ಗುಡ್ಡೆ ಹಾಕಿದಾಗ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸೂರ್ಯನ ಕಿರಣಗಳು ಅದಕ್ಕೆ ತಾಗದೆ ಇರೋ ತರ ಮುಚ್ಚುತ್ತೀವಿ, ಒದಿಕೆ ಮಾಡ್ತೀವಿ. ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಆಲೂಗಡ್ಡೆ ಯಾವುದೇ ಕಾರಣಕ್ಕೂ ಸೂರ್ಯನ ಕಿರಣಗಳಿಗೆ ತಾಕಬಾರ್ದು. ತಾಕಿದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ, ಹಸಿರು ಬಣ್ಣ ಬಂದ್ಬಿಡುತ್ತೆ. ಹೌದು, ಇದು ಪ್ರಾಮುಖ್ಯವಾಗಿರುವಂತದ್ದು. ಅಂದ್ರೆ ಮಣ್ಣನ್ನ ಏರಾಕೋದು ಬಹಳ ಮುಖ್ಯ, ಮಣ್ಣನ್ನು ಏರಾಕುವಂತದ್ದು ಮುಖ್ಯ. ಅದು ತೋಟದಲ್ಲಿ ಇದರಲ್ಲಿ ಜಮೀನಲ್ಲಿ ಇದ್ದಾಗ ಜಮೀನಿನಲ್ಲಿ ಕಟಾವಾಗಿದ ನಂತರನು ಕೂಡ ನಾವು ಗುಡ್ಡೆ ಹಾಕಿದ ಕ್ಯೂರಿಂಗ್ ನಲ್ಲಿ ಒಂದು ವಾರ 10 ದಿನ ತಕೊಳ್ಳುತ್ತೆ. ಒಂದು 25 ಡಿಗ್ರಿ 30 ಡಿಗ್ರಿ ತಾಪಮಾನದಲ್ಲಿ ಒಂದು 75-80% ಆದ್ರತೆ ತೇವಾಂಶ ಇರುವಂತ ಟೈಮ್ನಲ್ಲಿ ಗುಡ್ಡೆ ಹಾಕಿ ಮ್ಯಾಲ್ಗಡೆಗೆ ಒಂದು ಹುಲ್ಲಿನ ಉದಿಕೆಯನ್ನು ಹಾಕಿ ಇಲ್ಲ ಟಾರ್ಪಲಿನ್, ಟಾರ್ಪಲಿನ್ ಅಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಟಾರ್ಪಲಿನ್ ಅಲ್ಲ, ಬರ್ಲ್ಯಾಪ್ ಅಂದ್ರೆ ಗಾಳಿ ಆಡುವಂತ ಒಂದು ಟಾರ್ಪಲ್ ಹಾಕ್ಬಿಟ್ಟು ಸೂರ್ಯಕಿರಣ ಒಳಗಡೆ ಬಿದ್ರೆ ಒಂದು ವಾರ ಬಿಟ್ರೆ ಕ್ಯೂರಿಂಗ್ ಆಗುತ್ತೆ. ಅದ್ರ ಜೊತೆಗೆ ಒಳಗಡೆ ನಾವು ಈರುಳ್ಳಿನಲ್ಲಿ ಏನೇ ಕ್ರಮಗಳನ್ನು ಅನ್ವರಿಸ್ತಿದ್ವಲ್ಲ, ಉಸಿರಾಟ ಕ್ರಿಯೆನ ಆಗ್ತಾ ಇರ್ತದೆ, ಮತ್ತೆ ಗಾಳಿ ಆಡಬೇಕು. ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೈಪ್ ನ ಒಳಗಡೆ ಸೇರಿಸಿದ್ರೆ, ರಂಧ್ರಾಗಿರುವಂತ ಒಂದು ಪ್ಲಾಸ್ಟಿಕ್ ಪೈಪ್ ನ ಒಳಗಡೆ ಸೇರಿಸಿದ್ರೆ ನಾವು ಒಂದು 4 ತಿಂಗಳ ತನಕನೂ ಇದನ್ನ ಶೇಖರಣೆ ಮಾಡಬಹುದು. ಬಟ್ ಮಾರ್ಕೆಟ್ ನಲ್ಲಿ ಎಲ್ಲಾ ಕಡೆನೂ ಇದು ಕೋಲ್ಡ್ ರೂಮ್ ನಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ಟೋರ್ ಮಾಡ್ತಾರೆ, ಮತ್ತೆ ಟೇಬಲ್ ಪರ್ಪಸ್ ಗೆ 7-10 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸ್ಟೋರೇಜ್ ಮಾಡ್ತಾ ಇದಾರೆ. ನೇರವಾಗಿ ತಾಜಾವಾಗಿ ಬಳಸುವ, ತಾಜಾವಾಗಿ ಬಳಸಿಬಿಟ್ರೆ ಒಂದು 8 ತಿಂಗಳ ತನಕನು ನಾವು ಶೇಖರಣೆ ಮಾಡಬಹುದು. ಇನ್ನ ಈ ಕೋಸಿನ ತರಕಾರಿಗಳು ಕೂಡ ಬಹಳ ಬೇಗ ಕೆಡುವಂತವು. ಹೌದು, ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಇಲ್ಲಿ ಏನು ಕೊಯ್ಲೋತರ ನಿರ್ವಹಣೆ ಅನ್ಸರ್? ಕೊಯ್ಲೋತರ ನಿರ್ವಹಣೆ ಇಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡದ ನಾಟಿ ಮಾಡದಾದ್ಮೇಲೆ ಟ್ರಕ್ ಗಳಲ್ಲಿ ಸಾಗಣೆ ಮಾಡ್ತಾರೆ, ಒಂದಕ್ಕೊಂದಕ್ಕೆ ಟಚ್ ಆಗುತ್ತೆ, ಅದು ತಾಗ್ಬಿಟ್ಟು ಅಲ್ಲಿ ಸ್ವಲ್ಪ ಭೌತಿಕವಾದಂತ ಒಂದು ತೊಂದರೆ ಆಗುತ್ತೆ. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲಾಗಿ ಎಲೆಕೋಸು ಮತ್ತೆ ಹೂಕೋಸು ತುಂಬಾ ದಿನ ಬಾಳಿಕೆ ಬರೋದು ಅಂತ ವಸ್ತುವಲ್ಲ. ಟೊಮೆಟೊ 30-40 ದಿನ ತನಕ ಬರುತ್ತೆ, ಆಲೂಗಡ್ಡೆ ಬರುತ್ತೆ, ಈರುಳ್ಳಿ ಬರುತ್ತೆ. ಇದು ಒಂದು ವಾರ ಹೆಚ್ಚು ಅಂತ ಹೇಳಿದ್ರೆ ಒಂದು ವಾರ ಇಟ್ಕೊಳ್ಬಹುದು. ಬಟ್ ಅದೇ ತಂಪು ಸಂಗ್ರಹಣೆಯಲ್ಲಿ ಇಟ್ಟಾಗ ನಾವು 2 ತಿಂಗಳ ತನಕ ಬೇಕಾದ್ರೆ ಇಟ್ಕೊಳ್ಬಹುದು. ಗಡ್ಡೆಕೋಸ್ನಲ್ಲಿ ಇಷ್ಟೊಂದು ಏನು ತೊಂದರೆ ಇಲ್ಲ ಅಂತೀರಿ? ಹೌದು, ನಾವು ಹೇಳಿದಾಗ ಗಡ್ಡೆಕೋಸ್ನಲ್ಲಿ ಖಂಡಿತವಾಗೂ ಕರ್ಡ್ ಅಂತ ಹೇಳ್ತೀವಲ್ಲ, ಹೂಕೋಸ್ನಷ್ಟು ಯಾವುದೇ ತರವಾದಂತ ಒಂದು ತೊಂದರೆ ಜಾಸ್ತಿ ಬರೋದಿಲ್ಲ ಇದಕ್ಕೆ, ಬರೋದಿಲ್ಲ. ಮತ್ತೆ ಇನ್ನೊಂದು, ಇದರಲ್ಲಿ ಕೊಯ್ಲು ತಂತ್ರಜ್ಞಾನನು ತುಂಬಾ ಪ್ರಾಬ್ಲಮ್ ಏನಿಲ್ಲ ಅದರಲ್ಲಿ. ಇನ್ನು ನಮ್ಮ ಈ ಎಳೆ ತರಕಾರಿಗಳಿಗೆ ಬಂದ್ರೆ, ಎಳೆ ತರಕಾರಿಗಳು ಅಂತ ಹೇಳಿದ್ರೆ ನಾನು ಈಗ ಹಣ್ಣಿನಲ್ಲಿ ಚೆನ್ನಾಗಿ ಬಲ್ತಿರುತ್ತೆ ಟೊಮೆಟೊ, ಚೆನ್ನಾಗಿ ಬಲ್ತಿರುತ್ತೆ. ಬಟ್ ನಾವು ಎಳೆ ತರಕಾರಿಗಳು ಅಂತ ಹೇಳಿ ಬೀನ್ಸ್ ಅಂತ ಹೇಳ್ತೀವಿ, ಓಕ್ರಾ ಅಂತ ಹೇಳ್ತೀವಿ, ಬೆಂಡೆಕಾಯಿ, ಮತ್ತೆ ತಿಂಗಳ ಹುರುಳಿ ಹೇಳ್ತೀವಿ, ಮತ್ತೆ ಸೌತೆಕಾಯಿ ಹೇಳ್ತೀವಿ. ನೋಡಿ, ಇವ್ ಯಾವುದೇ ತರಕಾರಿಗಳು ಬಲಿಯುವರೆಗೂ ಬಿಡಬಾರ್ದು. ಈಗ ಮತ್ತೆ ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಇದು ಯಾವುದೇ ತರಕಾರಿಗಳನ್ನು ನಾವು ಬಲಿಯೋದಕ್ಕೆ ಬಿಡೋದಿಲ್ಲ. ನಾವು ಎಷ್ಟು ಬೇಗ ಹಾರ್ವೆಸ್ಟ್ ಮಾಡ್ತೀವಿ, ಕಟಾವ್ ಮಾಡ್ತೀವಿ, ಅಷ್ಟು ಉತ್ತಮ. ಈಗ ನಾವು ಬೆಂಡೆಕಾಯಿನ ಪರಾಗಸ್ಪರ್ಶ ಕ್ರಿಯೆ ಆದ್ಮೇಲೆ 7 ದಿನಕ್ಕೆ ಕಟಾವ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದು ನಾವು ಯಾವಾಗ ಪರಾಗಸ್ಪರ್ಶ ಕ್ರಿಯೆ ಆಗಿರುತ್ತೆ ಅದು ಗೊತ್ತಾಗೋದಿಲ್ಲ. ಒಂದು 8 ಸೆಂಟಿಮೀಟರ್, 6-10 ಸೆಂಟಿಮೀಟರ್ಸ್ ಇರುವಾಗ ನಾವು ಕಟಾವ್ ಮಾಡಬಹುದು. ತಿಂಗಳ ಹುರುಳಿನ 8-10 ಸೆಂಟಿಮೀಟರ್ಸ್ ಇರುವಾಗ ಕಟಾವ್ ಮಾಡುವಂತದ್ದು. ಹಾಗೇನೆ ಈಗ ಬಿಟ್ರ್ ಗಾರ್ಡ್, ಈಗ ಹಾಗಲಕಾಯಿನ 25 ಸೆಂಟಿಮೀಟರ್ಸ್, 15-25 ಸೆಂಟಿಮೀಟರ್ ತನಕ ತೊಟ್ಟು ಬಿಟ್ಟು ಕಟ್ ಮಾಡಬಹುದು. ಆ ಸೈಜ್ ಬಂದಾಗ ನಾವು ಆಲ್ಮೋಸ್ಟ್ 15 ಸೆಂಟಿಮೀಟರ್ಸ್ ಏನಿರುತ್ತಲ್ಲ ಆ ಟೈಮ್ನಲ್ಲಿ ಕಟಾವ್ ಮಾಡ್ತಾರೆ. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಈಗೆಲ್ಲ ರೌಂಡ್ ಆಕಾರವಾಗಂತದ್ದು, ಗೋಲಾಕಾರವಾಗಂತದ್ದು ಬಿಟ್ಟರೆಗಳು ಕೂಡ ಬರ್ತಾ ಇದಾವೆ. ಮತ್ತೆ ಈಗ ಹೀರೆಕಾಯಿ ಸೋರೆಕಾಯಿನಲ್ಲಿ ನಿಂಗೆ ನಾರ್ಮಲಿ ನಾವು ಬೇಕಾಗಿರುವಂತದ್ದು 1 ಅಡಿ ಬೇಕು ಅಂತ ಹೇಳ್ತೀವಿ. ಬಟ್ ಮಾರುಕಟ್ಟೆಯಲ್ಲಿ 1.5-2 ಅಡಿ ತನಕನು ಇರುತ್ತೆ. ಆ ಸೈಜ್ ಬಂದಾಗ ನಾವು ಕಟಾವ್ ಮಾಡುವಂತದ್ದು ಬಹಳ ಮುಖ್ಯವಾಗ್ತದೆ. ಇನ್ನ ಮುಖ್ಯವಾಗಿ ನಮ್ಮ ಬೇರು ತರಕಾರಿಗಳಿಗೆ ಬಂದ್ರೆ, ಈಗ ಬೇರು ತರಕಾರಿಗಳಲ್ಲಿ ಕ್ಯಾರೆಟ್ ಬರುತ್ತೆ, ಮತ್ತೆ ರ್ಯಾಡಿಶ್ ಬರುತ್ತೆ, ಮೂಲಂಗಿ ಬರುತ್ತೆ. ಇದು ಇದೆಲ್ಲ ಕ್ಯಾರೆಟ್ಗಿಂತ ಮೂಲಂಗಿ ಬಹಳ ಸೂಕ್ಷ್ಮವಾದಂತ ಒಂದು, ಮತ್ತೆ ಅದರಲ್ಲಿ ಸ್ಕಿನ್ ಜಾಸ್ತಿ ಪದರ ಚೆನ್ನಾಗಿ ಬೆಳೆದಿರೋದಿಲ್ಲ. ಅದು ಕಟಾವ್ ಆದ್ಮೇಲೆ ಮುಖ್ಯವಾಗಿ ನಾವಿಲ್ಲಿ ಮಾಡಬೇಕಾಗಿರುವಂತದ್ದು ಸ್ವಚ್ಛತೆ ಕಾರ್ಯಕ್ರಮ. ಇದು ಶುಚಿತ್ವವಾಗಿ ನಾವು ಮಾಡಬೇಕು, ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಚೆನ್ನಾಗಿ ನೀರಿನಲ್ಲಿ ಎಲ್ಲರೂ ಅದನ್ನು ಮಾಡೇ ಮಾಡ್ತಾರೆ. ಅದನ್ನ ತೊಳಿಬೇಕಾದ್ರೆ ಎಷ್ಟು ಸಲ ತೊಳೆದಿರ್ತೀವಿ, ಸೂಕ್ಷ್ಮಾಣು ಜೀವಿಗಳು ಇರದೇ ಇರೋ ತರ ನಾವು ಅದನ್ನ ಶುಚಿತ್ವ ಮಾಡಬೇಕು. ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ ಅಂತೆಲ್ಲ ನಾಟಿ ಮಾಡೋದು ಆದ್ಮೇಲೆ ಒಂದು 45-60 ದಿನದೊಳಗಡೆ ನಾವು ಅದನ್ನ ಕಟಾವಿಗೆ ಬರ್ತದೆ. ಇಲ್ಲಾಂದ್ರೆ ಅಲ್ಲೂ ನಾರು ಬಂದ್ಬಿಡುತ್ತೆ, ಅಲ್ಲೂ ನಾರು ಬರುತ್ತೆ. ಮತ್ತೆ ಪೋರ್ಕಿಂಗ್ ಅಂತ ಹೇಳ್ತೀವಿ, ಪೋರ್ಕಿಂಗ್ ಆಗೋಗ್ಬಿಡುತ್ತೆ, ಕೌಲು ಬರುತ್ತೆ. ಅದನ್ನ ನಾವು ಬರದೇ ಇರೋ ತರ ನೋಡ್ಕೋಬೇಕು, ನೋಡ್ಕೊಳ್ಬೇಕು. ಬೇಗ ಕಟಾವು ಮಾಡಿದಷ್ಟು ಬಹಳ ಉತ್ತಮ. ಮತ್ತೆ ಈ ಎಳೆ ತರಕಾರಿ ಬೇರ್ ತರಕಾರಿಗಳು ಇವುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಮಾರುಕಟ್ಟೆಗೆ ಸಾಗಿಸಬೇಕು. ಈಗ ನಮ್ಮಲ್ಲಿ ಕ್ಯಾರೆಟ್ ನ ನಾವು ಚೀಲದಲ್ಲಿ ಸಾಗಿಸ್ತಾ ಇದ್ರೆ ರ್ಯಾಡಿಸ್ ಮೂಲಂಗಿನ ಬಂಡ್ಲಿಂಗ್ ಮಾಡ್ತಾ ಇದಾರೆ. ಗುಚ್ಚ ಕಟ್ಟದು ಎಷ್ಟು ಕುಚ್ಚು ಕಟ್ತಾರೆ, ಒಂದು 6-7 ಕೆಜಿ ಎಷ್ಟು ಬರೋ ತರ ಒಂದು ಕುಚ್ಚು ಕಟ್ತಾ ಇದಾರೆ. ಅದ್ರ ಬದಲು ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲೇನೆ ಮಾಡಿದ್ರೆ ಉತ್ತಮ ಅಂತ ಒಂದು ಇದು. ಎಲ್ಲೆಲ್ಲಿ ಸೌಕರ್ಯ ಇರುತ್ತೆ, ಯಾವ ಬೆಳೆಗಾರರಿಗೆ ಸೌಕರ್ಯ ಇರುತ್ತೆ ಅದನ್ನ ಅವರು ಉಪಯೋಗಿಸ್ಕೊಳ್ಬಹುದು. ಎಳೆ ತರಕಾರಿಗಳಿಗಂತೂ ಕ್ರೇಟ್ಸ್ ಬೇಕಾದೇ ಆಗತ್ತೆ. ಎಲ್ಲಾದ್ರೂ ನಾವು ಎಲ್ಲ ತರಕಾರಿಗಳಿಗಿಂತಲ್ಲ ಎಲ್ಲಾ ತರಕಾರಿಗಳು ಕ್ರೇಟ್ಸ್ ಉಪಯೋಗಿಸಬೇಕು ಅಂತ ನಾವ್ ಹೇಳ್ತೀವಿ. ಯಾವ್ದಕ್ಕೂ ಅಂದ್ರೆ ನಾವು ಮಸ್ಕ್ ಮೆಲನ್ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ನೋಡಿ ಕಲ್ಲಂಗಡಿಗಳನ್ನ ಟ್ರಕ್ ನಲ್ಲಿ ತುಂಬಿಕೊಂಡು ಹೋಗ್ತಾರೆ. ನಾವೇನ್ ಹೇಳ್ತೀವಿ ಅದನ್ನು ಕೂಡ ಆತರ ಮಾಡಬೇಡಿ, ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲೇನೆ ಮಾಡಿ ಅಂತ ಹೇಳ್ತೀವಿ. ಈಗ ಟೊಮ್ಯಾಟೋದಲ್ಲಿ ಚೆನ್ನಾಗಿ ಬಂದಿದೆ, ಬೇರೆ ಬೇರೆ ತರಕಾರಿಗಳಲ್ಲಿ ಬಂದಿದೆ. ನಾವು ನಿಧಾನವಾಗಿ ಒಂದೊಂದು ಕೊಯ್ಲು ತಂತ್ರಜ್ಞಾನವನ್ನ ಅಳವಡಿಸ್ಕೊಂತ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಾ ತರಕಾರಿಗಳನ್ನು ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ ಸಾಗಣೆ ಮಾಡುವುದು, ಶೇಖರಣೆ ಮಾಡುವಂತದ್ದು ಬಹಳ ಉತ್ತಮ. ಇವತ್ತು ನಮ್ಮ ಸರ್ಕಾರದ ಕೆಲವು ಯೋಜನೆಗಳಲ್ಲಿ ಕ್ರೇಟ್ಸ್ ಗಳನ್ನು ಕೂಡ ಸಹಾಯಧನದಲ್ಲಿ ವಿತರಣೆ ಮಾಡುವಂತ ಕಾರ್ಯಕ್ರಮಗಳು ಇದೆ. ಹೌದೌದು, ನಮ್ಮ ಕರ್ನಾಟಕ ರಾಜ್ಯ ಮಾರುಕಟ್ಟೆ ಮಂಡಳಿ ಮತ್ತು ಮಾರಾಟ ಇಲಾಖೆ, ತೋಟಗಾರಿಕಾ ಇಲಾಖೆ, ಇದರಲ್ಲೆಲ್ಲ ಈ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಹೌದು, ರೈತ ಬಾಂಧವರು ಅದರ ಪ್ರಯೋಜನ ಪಡ್ಕೋಬಹುದು. ಹೌದು, ಮತ್ತೆ ಪ್ಯಾಕಿಂಗ್ ಹೌಸ್ ಅಂತಾನು ಕೂಡ ಅದನ್ನ ನಿರ್ಮಾಣಕ್ಕೂ ಇವತ್ತು ಸಹಾಯ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬಹುದು. ಮುಖ್ಯವಾಗಿ ಶುಚಿತ್ವನ ಕಾಪಾಡ್ಕೊಳ್ಬೇಕು. ಗ್ರಾಹಕರು ಮತ್ತೆ ಇದು ಬೆಳೆಗಾರರು ತರಕಾರಿಗಳನ್ನ ಮೊಟ್ಟೆ ರೀತಿನಲ್ಲಿ ಉಪಯೋಗಿಸ್ಕೊಳ್ಬೇಕು, ಜೋಪಾನ ಮಾಡಬೇಕು. ಈಗ ಮೊಟ್ಟೆ ನಾವು ಎಷ್ಟು ಜೋಪಾನವಾಗಿ ನಾವು ಸಾಗಣೆ ಮಾಡ್ತೀವಿ, ಶೇಖರಣೆ ಮಾಡ್ತೀವಿ, ಆ ರೀತಿ ಒಂದು ಭಾವನೆ ಇದ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು. ತುಂಬಾ ದಿನ ತನಕ ನಾವು ಶೇಖರಣೆ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ತರಕಾರಿ ಬೆಳೆಗಳಲ್ಲಿ ಕೊಯ್ಲೋತ್ತರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಚ್ ಸಿ ಕೃಷ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900220269. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9900220269. ತುಂಬಾ ಸಂತೋಷ ಡಾಕ್ಟರ್ ಕೃಷ್ಣ ಅವರೇ. ತಾವಿರುವವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ತರಕಾರಿ ಬೆಳೆಗಳಲ್ಲಿ ಕೊಯ್ಲೋತ್ತರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿ ರಂಗದಲ್ಲಿ ಇದುವರೆಗೆ ನೀವು ತರಕಾರಿ ಬೆಳೆಗಳ ಕೊಯ್ಲೋತ್ತರ ನಿರ್ವಹಣೆ ಈ ಬಗ್ಗೆ ಡಾಕ್ಟರ್ ಎಚ್ ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದ್ರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ನಮ್ಮ ನಾಳಿನ ಕೃಷಿರಂಗದಲ್ಲಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏರ್ಪಡಿಸಿರುವ ಅಪ್ಪೆಮಿಡಿ ಮಾವಿನ ವೈವಿಧ್ಯತೆ ಮೇಳ 2023 ಈ ಕುರಿತು ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಕೆವಿ ರವಿಶಂಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಈಗ ಒಂದು ಜನಪದ ಗೀತೆ. ಬೆಳ್ಳಿ ಉಂಗ್ರಕ್ಕೆ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ತುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೆ, ಬೆಳ್ಳಿ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ಬೆಳ್ಳಿ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ತುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೆ. ದಂಟ್ರ ಮುಕ್ಕಿ ಅಂಟ್ರ ಮುಕ್ಕಿ ಇಲ್ಲಿ ಗರ್ವತ್ತು ಗಾವು ದರಮನೆ, ಇಲ್ಲಿ ಗರ್ವತ್ತು ಗಾವು ದರಮನೆ, ಇಲ್ಲಿ ಗೆಪ್ಪತ್ತು ಗಾವು ತಳಮನೆ. ಬದ್ಧ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಮಂಟಾಳು ಜೋಗಪ್ಪನ ಹಿಂದುಕೋಟೆ, ಮಂಟಾಳು ಜೋಗಪ್ಪನ ಹಿಂದುಕೋಟೆ, ಮಂಟಾಳು ಜೋಗಪ್ಪನ ಮುಂದುಕೋಟೆ. ಮತ್ತು ಸಂಗಡಿಗರು ಹಾಡಿದ ಜನಪದ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ರೈತ ಬಂಧುವರೇ, ನಿಮಗೆಲ್ಲ ನಮಸ್ಕಾರ.